ಆಯುಷ್ವಾಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನ್ ಹೆಸರು ಯಜಮಾನ್ರೆ? ಶರಣಪ್ಪ. ಶರಣಪ್ಪ ಅವರು ಯಾವರು? ಹಾಸಗಲ್. ಹಾಸಗಲ್ ನಿಮ್ದು? ಏನ್ ಮಾಡ್ತಿದ್ರಿ? ವ್ಯವಸಾಯ ಮಾಡ್ತೀವಿ. ಹೌದಾ? ಈ ಹೊಲದಲ್ಲಿ ಏನ್ ಕೆಲಸ ನಡೀತಿದೆ ಈಗ? ಕೆಲಸ ಈಗ ಮೆಕ್ಕೆಜೋಳ ನೀರ್ ಕಟ್ಟಾವ್ ರೀ. ಈಗ ನೀರ್ ಕಟ್ತಾ ಇದ್ರಿ? ಕಟ್ತಾ ಇದ್ರಿ. ಎಷ್ಟು ಎಕರೆ ಇದೆ ಯಜಮಾನ್ರೆ ನಿಮ್ ಭೂಮಿ? ನಮ್ದು 1 ಎಕರೆ ಇದ್ರಿ. ಹೌದಾ? ಶರಣಪ್ಪರ ವಯಸ್ಸು ಎಷ್ಟಿದೆ ನಿಮ್ಗೆ? ನಮ್ಗೆ 25. 25 ವರ್ಷದ ಯುವಕರು ನೀವು. ಕೃಷಿ ಬಗ್ಗೆ ನಿಮ್ಗೆ ಆಸಕ್ತಿ ಮೊದ್ಲಿಂದಲೂ ಇತ್ತ? ಅನಿವಾರ್ಯವಾಗಿ ತಗೊಂಡ್ರ? ಹೇಗೆ ಅದು? ಮೊದ್ಲಿಂದ್ರೆ ಇರ್ತಾರೆ. ನಿಮ್ಮ ತಂದೆಯವರ ಕಾಲದಿಂದಲೂ ಏನೇನು ಬೆಳೀತಿದ್ರು ಅವಾಗೆಲ್ಲ? ನಮ್ಮ ತಂದೆ ಕಾಲದಲ್ಲಿಂದ್ರೂ ಇವನೇ ರೀ, ಮೆಕ್ಕೆಜೋಳ, ಸಜ್ಜಿ, ನವಣಿ, ಶೇಂಗಾ, ತೊಗರಿ ಇವನ್ನೇ ಬೆಳೀತಿ. ಶಾಲೆಗೆ ಹೋಗ್ತಿದ್ರಿ? ಹಾಂ, ಹೋಗ್ತಿದ್ದೀರಿ. ಈಗ ಬಿಟ್ಟಿರಿ. ಈಗ ಬಿಟ್ಬಿಟ್ರಿ? ಎಷ್ಟನೇ ಕ್ಲಾಸ್ವರೆಗೆ ಓದಿದ್ರಿ? 10th ಓದಿರಿ. 9th ಪಾಸ್ ಆಗಿ 10th ಬಿಟ್ಟಿದ್ದೀರೋ? 10th ಬಿಟ್ಟಿದ್ದೀರಿ. 10th ಪಾಸ್ ಆಗಿ ಬಿಟ್ಟಿದ್ದೀರೋ? ಹೇಗೆ? 10th ಬಿಟ್ಟಿದ್ದೀರಿ. 10th ಪಾಸ್ ಆಗಲಿಲ್ಲ? ಪಾಸ್ ಆಗಿಲ್ಲ. ಪಾಸ್ ಆಗ ಮನಸ್ಸಿತ್ತ ಹೇಗೆ? ಮನ್ಸಿತ್ತು ರೀ. ವ್ಯವಸಾಯ ಮಾಡೋರು ಯಾರು ಇದ್ದಿಲ್ಲರಿ, ಮನೆಗೆ ದುಡಿಯೋರು ಯಾರು ಇದ್ದಿಲ್ಲರಿ. ದುಡಿಯೋರು ಯಾರು ಇರಲಿಲ್ಲ. ಹ್ಞೂ ರೀ. ಹಂಗಾಗಿ ಅಂದರೆ ಈಗ ನಿಮ್ಮ ಮನೆಗೆ ನೀವು ಹಿರಿಮಗನ? ಹ್ಞೂ ರೀ. ನಾವು ಹಿರಿ ಮನೆಗೆ ಹಿರಿಮಗ ಅಂದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ತದೆ. ಹಾಗಾಗಿ ಓದೋದು ಬಿಟ್ರಿ. ಓದ ಆಸಕ್ತಿ ಇತ್ತ ನಿಮಗೆ? ಇತ್ತ ರೀ. ಮನೆಗೆ ವ್ಯವಸಾಯ ಮಾಡೋರು ಯಾರು ಇದ್ದಿಲ್ಲರಿ. ಹ್ಞೂ. ನಮ್ಮ ಜೀವನ ನಡೀಬೇಕಾಯ್ತಲ್ರಿ, ಹಂಗಾಗಿ ಈಗ ಬಿಟ್ಟು. ಅಲ್ಲ, ಈಗ ನಾನು ಓದಿ ಪಾಸ್ ಆಗಿ ಏನಾದರೂ ಮಾಡಬೇಕಂತ ಏನಾದರೂ ಕನಸುಗಳಿದ್ವ? ಕನಸುಗಳು ಇದ್ದು ರೀ, ಮತ್ತೆ ಓದಕ್ ಆಗ್ಲಿಲ್ರಿ. ಹೌದಾ? ಸರಿ, ಈಗ ನೀವು ಕೃಷಿಗಾಗಿ ಶಾಲೆ ಓದೋದು ಬಿಟ್ರಿ, ಮನೆ ಜವಾಬ್ದಾರಿ ನಿಮಗೆ ಸಿಕ್ತು. ಅಂದ್ರೆ ಯಾವ ಕಾರಣಕ್ಕಾಗಿ ಈ ಜವಾಬ್ದಾರಿಗಳನ್ನ ಆ ವಯಸ್ಸಿಗೆ ತಗೊಂಡ್ರಿ? ನಿಮ್ಮ ತಂದೆಯವರು ಇನ್ನೂ ದುಡಿತಾ ಇದ್ರ ಅವಾಗ? ಹೇಗೆ ದುಡಿತಾ ಇದ್ರಿ? ಅವ್ರ ಕೈಲಿ ಆಗ್ಲಿಲ್ರಿ ದುಡಿಯೋದು. ಹಂಗಾಗಿ ನಾವು ಈಗ ಇನ್ನಿದ್ದೀರ ನಿಮ್ಮ ತಂದೆಯವರು? ಅದಾರಿ. ಅವ್ರಿಗೆ ಎಷ್ಟು ವರ್ಷ ವಯಸ್ಸೀಗ? ಅವ್ರಿಗೆ ಒಂದು 50-60 ಇರ್ಬೇಕು. 50-60 60 ವರ್ಷ ಇರಬೇಕು. ಸರಿ, ಈಗ ನೀವು SLC ಓದೋದನ್ನು ಬಿಟ್ರಿ, ಅವಾಗ್ಲಿಂದನೂ ಕೃಷಿಯಲ್ಲಿ ತೊಡ್ಕೊಂಡಿದ್ರು, ಮುಂಚಿತವಾಗಿಯೂ ನೀವು ಕೆಲಸ ಮಾಡೋದು ಅಭ್ಯಾಸ ಬೆಳೆಸ್ಕೊಂಡಿದ್ರ? ನಾವು ಶಾಲೆ ಬಿಟ್ಟಲ್ಲಿಂದ್ರ ಕೃಷಿ ಒಳಗೆ ಇತ್ತು. ಹೌದಾ? ನಿಮ್ಮೂರಾಗಿತ್ತ ಶಾಲೆ ಅದು? ಹಾ, ನಮ್ಮೂರಾಗ ಇಲ್ರಿ. ನಮ್ಮೂರಾಗ 8th ತನ ಐತಿ, 8th ಕ್ಲಾಸ್ನ. 10th ವರೆಗೆ ಇದ್ದಿಲ್ರಿ, ಬೇರೆ ಊರಿಗೆ ಹೋಗ್ಬೇಕು. ಎಲ್ಲಿ, ಯಾವ ಊರಿಗೆ ಹೋದ್ರಿ ನೀವು? ನಾವು ಇಲ್ಲೇ ಚಿಲ್ಮುಖಿ ಬಂದಿದ್ವಿ. SLC ಓದಕ್ಕೆ? ಓ ಹೋ, SLC ವರೆಗೂ ಇಲ್ಲಿ ಓದಿದ್ರಿ? ಇಲ್ಲೇ ಓದಿ. SLC ಅರ್ಧಕ್ಕೆ ಬಿಟ್ರಿ? ಹ್ಞೂ ರೀ. ಹ್ಞೂ ಹ್ಞೂ. ಈಗ ಶಾಲೆ ಓದೋದು ಬಿಟ್ಟ ಕೂಡಲೇ ನೀವು ಕೃಷಿಯಲ್ಲಿ ತೊಡ್ಕೊಂಡ್ರಿ. ಆಗ ನಿಮಗೆ ಹೊಲದಲ್ಲಿ ಕೆಲಸ ಮಾಡೋದಾಗಲಿ, ಬಿತ್ತನೆ ಮಾಡುವ ಚಟುವಟಿಕೆಗಳಾಗಲಿ, ಏನೇ ಆಗಲಿ, ಕೆಲಸದ ಅನುಭವ ಇತ್ತಾಗ? ಅನುಭವ ಇದ್ದಿಲ್ರಿ ಅವಾಗ, ಮಾಡ್ತಾ ಮಾಡ್ತಾ ಅನುಭವ ಆಗುತ್ತೆ. ಹೌದಾ? ಹೇಗನ್ನಿಸ್ತು, ನಾನು ಓದೋದು ಬಿಟ್ಟು ಬಂದ್ಬಿಟ್ನಲ್ಲ ಅಂತೇಳಿ? ಓದೋದು ಬಿಟ್ಟದಕ್ಕೂ ಬೇಜಾರಾಗಿರ್ತಾರೆ, ಆದರೆ ಇದು ಕೃಷಿಯೊಳಗೆ ಮಾಡೋಕ್ಕೆ ಒಂದು ಇದೈತ್ರಿ. ಖುಷಿ ಇದೆಯಾ ನಿಮ್ಗೆ ಇದರಲ್ಲಿ? ಖುಷಿ ಇದೆ ರೀ. ಹ್ಞೂ, ಖುಷಿ ಇದೆ ರೀ. ಆರಾಮ ಮಾಡ್ತೀರಿ ಏನೇ? ಶರಣಪ್ಪರ, ಈಗ ನೀವು 25 ವರ್ಷದ ಯುವಕರು, ಕೃಷಿಯಲ್ಲಿ ನೀವು ನಿರ್ಧಾರ ಮಾಡಿನೇ ವ್ಯವಸಾಯ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆಯವರು ಏನಾದರೂ ಅವ್ರು ಹೇಳುವಂಥದ್ದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಬದಲಾವಣೆಗಾಗಿ ನಾನು ಏನಾದರೂ ಹೊಸದನ್ನು ಮಾಡಬೇಕಂತ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ರೀ, ನನ್ನ ನಿರ್ಧಾರಲಿಂದ ನಾವೇ ಮಾಡ್ತೀವಿ ರೀ. ನಾವೇ ಒಂದು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ಬೇಕಂತಾನು ಮಾಡ್ತಾ ಇದ್ದೀವಿ. ಹೌದಾ? ಈಗ ಯಾವುದೇ ಒಬ್ಬ ರೈತನಿಗೆ ಒಂದು ಸಣ್ಣ ತರಬೇತಿ ಆಗಲಿ, ಒಂದು ಸಣ್ಣ ಮಾರ್ಗದರ್ಶನ ಆಗಲಿ ಬೇಕು. ಇವತ್ತು ಸರ್ಕಾರದ ಕೃಷಿ ಇಲಾಖೆಗಳಿದೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದಾವೆ, ಅಲ್ಲೆಲ್ಲ ನೀವು ಏನಾದರೂ ಸಂಪರ್ಕ ಇಟ್ಕೊಂಡಿದ್ದೀರಾ? ನಾನು ಏನಾದರೂ ಕಲಿಬೇಕು, ಹೋಗಬೇಕು, ತಿಳ್ಕೊಳ್ಬೇಕು, ಸಂಪರ್ಕ ಇನ್ನು ಇಟ್ಕೊಂಡಿಲ್ರಿ, ಹ್ಮ್ ಕೇಳ್ಬೇಕು ತಿಳ್ಕೊಳ್ಬೇಕು ಅನ್ನೋದು ಇದೆ. ನೀವು ರೈತರನ್ನ ಸಂಪರ್ಕ ಮಾಡೋದು, ಅವ್ರನ್ನ ಕಂಡು ರೈತರನ್ನ ಮಾಡ್ಕೊಳ್ತೀವಿ. ಈಗ ಯಾವುದೋ ಒಬ್ಬ ರೈತರು ಏನೋ ವಿಶೇಷವಾಗಿ ಬೆಳೀತಾ ಇರ್ತಾರೆ, ಹೋಗೋದು ನೋಡೋದು ಮಾಡ್ತೀರಿ, ಮಾಡ್ತೀರಿ ನೋಡ್ತೀರಿ, ಅವ್ರನ್ನ ಕೇಳಿ ವಿಚಾರಿಸ್ತಾರೆ, ಹ್ಮ್ ಹ್ಮ್ ಹ್ಮ್ ಕೇಳಿ ಅವ್ರನ್ನ ನೋಡಿ ನಾವು ಮಾಡ್ತೀವಿ. ಈಗ ನಿಮ್ಮ ಒಟ್ಟು ಭೂಮಿ ಎಷ್ಟಿದೆ? ಒಟ್ಟು ಭೂಮಿ 10 ಎಕರೆ. 10 ಎಕರೆ ಭೂಮಿ ಇದೆ, 10 ಎಕರೆನು ನೀರಾವರಿ ಯೂಸ್ ಮಾಡ್ರೆ? ಇಲ್ಲ ರೀ, 5 ಎಕರೆ. 5 ಎಕರೆ ನೀರಾವರಿ ಇದೆ ಶರಣಪ್ಪರೆ. ಈಗ 5 ಎಕರೆಯಲ್ಲಿ ನೀರಾವರಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ರಿ? ನೀರಾವರಿ ಭೂಮಿಯಲ್ಲಿ ಮೆಕ್ಕೆಜೋಳ, ಸಜ್ಜೆನ ಬೆಳಿತೀರಿ, ಹ್ಮ್ ಶೇಂಗಾ ಬೆಳಿತೀರಿ. ಇವೆಲ್ಲ ಮುಂಗಾರಿಗೆ ಬೆಳೆಯುವ? ಮುಂಗಾರಿ ಬೆಳೆಯವ್ರಿ. ಮುಂಗಾರಿಯಲ್ಲಿ? ಹ್ಞೂ ರೀ. ಮುಂಗಾರಿಯಲ್ಲಿ ಏನೇನು ಮೆಕ್ಕೆಜೋಳ ಬೆಳಿತೀರಿ? ಹ್ಞೂ ರೀ. ಮತ್ತೆ ಸಜ್ಜೆ, ಇದು ಸಜ್ಜಿ ಬೆಳಿತೀರಿ. ಸಜ್ಜೆ ಬೆಳಿತೀರಿ, ಶೇಂಗಾನು ಮುಂಗಾರಿ ಏನೋ ಹಾಕ್ತೀರಿ, ಹಿಂಗಾರಿ ಏನೋ ಹಾಕ್ತೀರಿ. ಶೇಂಗಾ ಎರಡಕ್ಕೂ ಬರ್ತದೆ, ಮುಂಗಾರಿ ಹಿಂಗಾರಿ ಎಲ್ಲ ಹಾಕೊಳ್ತೀರಿ. ಮತ್ತೆ ಮೆಕ್ಕೆಜೋಳ ಹಿಂಗಾರಿ ಬರ್ತೀರಿ, ಆದ್ರೆ ಮುಂಗಾರಿ ಅಷ್ಟು ಬರಲ್ಲ ರೀ. ಇಳುವರಿ, ಇಳುವರಿ ಮುಂಗಾರಿನಲ್ಲಿ ಜಾಸ್ತಿ ಬರುತ್ತೆ ಜಾಸ್ತಿ ಬರ್ತದೆ ಮೆಕ್ಕೆಜೋಳ ರೀ. ಹ್ಮ್ ಹಿಂಗಾರಿ ಬರಲ್ಲಲ್ರಿ, ಹಂಗಾಗಿ ಹಿಂಗಾರಿ ಹಾಕಲ್ರಿ ಮೆಕ್ಕೆಜೋಳ. ಹಿಂಗಾರಿಗೆ ಏನು ಹಾಕೊಳ್ತೀರಿ? ಅವಾಗ ಹಿಂಗಾರಿ ಶೇಂಗಾ ಬೇಸ್ ಬರ್ತಾವ ರೀ, ಶೇಂಗಾ ಹಾಕ್ತೀರಿ. 5 ಎಕರೆಯಲ್ಲೂ ಹಾಕೊಂಡ್ಬಿಡ್ತೀರಾ? ಹ್ಞೂ ರೀ. ಈಗ ನೀವು ಜೋಳ ಬೆಳೆಯಲ್ವ ಇಲ್ಲಿ? ಜೋಳ ಬೆಳಿತೀರಿ, ಕಮ್ಮಿ ಊಟದ ಜೋಳ ಬೆಳಿತೀರಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿವ್ರಿ ಇವಾಗ, ಕಡಿಮೆ ಮಾಡ್ಕೊಂಡ್ರಿ. ಅವು ಈಗ ನಮ್ಮ ಊಟದ ಪೂರ್ತಿ ಬೆಳ್ಕೊಂಡಿರ್ತೀವಿ ನಾವು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಯಂದಿರ್ತೀವಿ ಹೈಬ್ರಿಡ್ ಜೋಳನ. ಮೆಕ್ಕೆಜೋಳಕ್ಕೆ ಹೋಲಿಸಿದ್ರೆ ಈ ಊಟ ಮಾಡೋ ಜೋಳ ಏನಿದೆಯಲ್ಲ, ಲಾಭದಾಯಕನಾ ಅಥವಾ ಹೇಗೆ ನಿಮ್ಗೆ? ಮೆಕ್ಕೆಜೋಳದ ಇದ್ ಮಾಡ್ರೆ ಮೆಕ್ಕೆಜೋಳನ ಸ್ವಲ್ಪ ಲಾಭದಾಯಕ, ಮಾರ್ಕೆಟಿಂಗ್ ಜಾಸ್ತಿ, ಮಾರ್ಕೆಟಿಂಗ್ ಆಗುತ್ತಲ್ರಿ ಲಾಭ ಆಗುತ್ತೆ. ಜೋಳ ಮಾರುಕಟ್ಟೆ ಕಡಿಮೆನಾ, ಮಾರ್ಕೆಟ್ ಕಡಿಮೆನಾ ನಿಮ್ಗೆ? ಹಾ ಕಮ್ಮಿ ಇದೆ. ಈಗ ಜೋಳ ಮಾತ್ರ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಊಟಕ್ಕೆ ಮಾತ್ರ ಬೆಳೆಸ್ಕೊಳ್ತಿದ್ದೀರಿ. ಮೆಕ್ಕೆಜೋಳ ಮೇಜರ್. ಮೆಕ್ಕೆಜೋಳ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಮೆಕ್ಕೆಜೋಳ ಒಂದು ಪ್ಯಾಕೆಟ್ಗೆ 15-20 ತನ ಬೆಳಿತೀವಿ. ಅಲ್ಲ ಎಷ್ಟು ಎಕರೆ ಎಲ್ಲ ಹಾಕೊಳ್ತೀರಿ? ನಮ್ಮ ಅಂದಾಜು 4 ಎಕರೆ ಮುಳುಗ ಹಾಕ್ತಿರಿ, ಒಂದು ಎಕರೆ ಮೆಕ್ಕೆಜೋಳ ಬೇರೆ 5 ಎಕರೆ, 3 ಎಕರೆ ಹಿಂಗೆ ಹಾಕ್ತಿರಿ. ಹ್ಞೂ ಹ್ಞೂ ಹ್ಞೂ. ಹೇಗೆ ನಿಮ್ಮಲ್ಲಿ ಮೆಕ್ಕೆಜೋಳದಲ್ಲಿ ಏನಾದರೂ ಸಮಸ್ಯೆಗಳಿದಾವ? ಸಮಸ್ಯೆ ಇದಾವ ರೀ. ಅವು ಏನೇನು ಸಮಸ್ಯೆಗಳಿದಾವೆ ಶರಣಪ್ಪರೆ? ಅವು ಹುಳ ಮೇ ಬಂದ್ಬಿಟ್ಟಾರಿ, ಕೀಟನಾಶಕ ಜಾಸ್ತಿ ಆಗಿಬಿಟ್ಟಾರಿ, ಕೀಟಗಳು ಜಾಸ್ತಿ ಇದಾವೆ. ಹ್ಞೂ. ಎಲ್ಲಿ ಇರ್ತದೆ ಅದು ಗಿಡದಲ್ಲಿ, ಯಾವ ಸಮಯದಲ್ಲಿ ಬರ್ತದೆ ಅದು, ಅಂದ್ರೆ ಎಷ್ಟು ಎತ್ತರ ಇದ್ದಾಗ ಬರ್ತದೆ ಬೆಳೆ? ಅದು ನಾಟಿ ಮಾಡಿ 15 ದಿನದಾಗ ಬರುತ್ತೆ ರೀ. ಹ್ಮ್ ಹ್ಮ್. ಬಂದು ಸುಳಿ ಒಳಗೆ ಬಂದು ಬಿಟ್ಟು, ಹ್ಮ್, ಅದಕ್ಕೆ ಮತ್ತೆ ಔಷಧಿ ಹಾಕಿದ್ರೆ ಹೋಗುತ್ತೆ ರೀ ಅದು, ಹೋಗ್ತದೆ. ಹ್ಮ್ ಹ್ಮ್. ಈಗ ಮೆಕ್ಕೆಜೋಳದಲ್ಲಿ ನೀವು ಸುಮಾರು ಅಂದ್ರೆ ದೊಡ್ಡ ಪ್ರಮಾಣದಲ್ಲೇ ಬೆಳಿತೀರಾ, ಕಾರಣ ಏನು? ಇಲ್ಲಿ ಏನಾದರೂ ಬೇಡಿಕೆ ಜಾಸ್ತಿ ಇದೆಯಾ ಅಥವಾ ಬೆಲೆ ಹೆಚ್ಚು ಇರ್ತದ? ಸುತ್ತಮುತ್ತಲ ಮಾರ್ಕೆಟಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇರಬೇಕಲ್ವಾ ಮೆಕ್ಕೆಜೋಳ ಖರೀದಿಗೆ? ಬೆಲೆ ಏನೋ ಇದೆ ರೀ ಇವಾಗ, ಒಂದು ಓದರ್ಸ್ಲಿಂದ್ರೆ ಬೆಲೆ ಮಾರುಕಟ್ಟೆ ಜಾಸ್ತಿ ಐತ್ರಿ, ಅದ ಹ್ಮ್ ಚಲೋ ಬೆಲೆ ಏನೋ ಹಾಕ್ತಾರೆ. ಹ್ಮ್. ಹಂಗಾಗಿ ಅದನ್ನ ಹಾಕ್ತೀರಿ. ಶರಣಪ್ಪರಿಗೆ ಮದುವೆ ಆಗಿದೆ? ಇಲ್ಲ ರೀ. ಮದುವೆಗೆ ಇನ್ನೂ ಮಾಡ್ಕೊಂಡಿಲ್ಲ? ಇಲ್ಲ. ಹಾ ಹಾ ಹಾ. ಈಗ ನೀವು ನಿಮ್ಮ ತಂದೆಯವರ ಜೊತೆಗೂ ಕೃಷಿಯಲ್ಲಿ ನೀವೇ ನಿರ್ಧಾರ ಮಾಡಿ ವ್ಯವಸಾಯ ಮಾಡ್ತಾ ಇದ್ದೀರಿ, ಅದ ಯಾವುದೇ ಕೃಷಿಗೆ ಒಂದು ಹಣಕಾಸಿನ ಮೂಲ ಬೇಕೇ ಬೇಕು. ಬೀಜ ತರಲಿ, ಗೊಬ್ಬರ ತರಲಿ, ಏನೇ ಮಾಡಲಿ, ಸಾಮಾನು ಸರಂಜಾಮ ತರಲಿ, ಹಣಕಾಸಿನ ಮೂಲ ಬೇಕೇ ಬೇಕು. ಇದನ್ನ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ಆರಂಭ? ಈಗ ಮುಂಗಾರು ಮಳೆ ಬಂತು, ಮುಂಗಾರು ಶುರುವಾಯ್ತು ಅಂದ್ಕೊಡ್ಲೆ ರೈತರ ಕೈಯಲ್ಲಿ ಕಾಸು ಇರಲೇಬೇಕು, ಕೆಲಸ ಮಾಡೋಕ್ಕೆ ಗಟ್ಟಿ ಇರಬೇಕು, ಭೂಮಿ ಹದ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಕೆಲಸಗಳು ಇರ್ತವೆ. ಆಗ ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀವಿ? ಹಣಕಾಸಿನ ವ್ಯವಸ್ಥೆ ಅದೆಲ್ಲ ಅಂಗಡಿಯಾಗಿ ತಗೊಂಬರ್ತೀರಿ, ಸಾಲ ತಗೊಂಬರ್ತೀರಿ, ಒಳ್ಳೆ ನಮ್ದು ಬೆಳೆ ಬಂದಿಂದೆ ಅವ್ರಿಗೆ ಹೊಡೆದು ಮುಡಿಸ್ತೀವಿ. ಇವತ್ತಿಗೂ ನೀವು ಖಾಸಗಿ ಅವ್ರ ಹತ್ರ ಸಾಲ ಮಾಡ್ಕೊಳ್ತೀರಿ, ಪ್ರತಿ ವರ್ಷ ಇದು ಹಾಗೆ ಇರ್ತದ? ಸಾಲ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯ ಇದೆಯಾ? ಸಾಧ್ಯ ಆಗಲ್ರಿ, ಕೀಟನಾಶಕ ಅವು ಇವು ಜಾಸ್ತಿ ಬಂದು ನಮ್ಮ ಹತ್ರ ಅಮೌಂಟಿನ ಶಾರ್ಟೇಜ್ ಅದ, ಅವೆಲ್ಲ ಅಲ್ಲೇ ದಲ್ಲ ಅಂಗಡಿಯಾಗ ತಂದು ಹೊಡೆದು ಮಾಡಿ ಇಕ್ಕೊಂಡು ಒಳ್ಳೆ ಅಲ್ಲಿಗೆ ಮಾರ್ತೀವಿ. ಮತ್ತೆ ಬೆಳೆಯನ್ನ ಅವ್ರಿಗೆ ಕೊಡ್ತೀರಾ, ಮಾರಿ ಅವ್ರಿಗೆ ಹಣ ಸಾಲ ತೀರಿಸ್ತಾರೆ ಹೇಗೆ? ಬೆಳೆಯನ್ನೇ ಕೊಟ್ಟು ಅವ್ರಿಗೆ ಅವ್ರ ಸಾಲವನ್ನು ತೀರಿಸ್ಕೊಂಡು ಬಂದಿದ್ದು ನಾವು ಇಸ್ಕೊಂತೀವಿ, ಉಳಿದದ್ದು ಉಳಿತದ. ಎಷ್ಟು ಉಳಿದ್ರೆ ಉಳಿತೇವ್ರಿ, ಇಲ್ಲಕ್ರಿ ಇಲ್ಲ ರೀ. ಈಗ ಸುಮಾರು 5 ಎಕರೆ ನೀರಾವರಿ ಭೂಮಿ ಇದೆ, 5 ಎಕರೆಯಲ್ಲೂ ಸಹಿತ ನಿಮ್ಮ ವೆಚ್ಚ ಇದ್ದಿದೆ ನೀರಾವರಿ ಭೂಮಿ ಇದೆ ಅಂದಮೇಲೆ, ಆ 5 ಎಕರೆಗೆ ಎಷ್ಟೆಲ್ಲ ನೀವು ಸಾಲ ಮಾಡ್ತೀರಿ? 5 ಎಕರೆಗೆ ಆಗತ್ತೆ ರೀ ಒಂದು 30-50 ಸಾವಿರ ತನ ಆದಾಗ. 50 ಸಾವಿರ ನೀವು ಸಾಲ ಬೇಕೇ ಬೇಕು? ಬೇಕೇ ಬೇಕು. ಹ್ಞೂ ಹ್ಞೂ ಹ್ಞೂ. ಖರ್ಚುಗಳು ಇದ್ದಿದ್ದೆ ಇದ್ದಿದ್ದೆ ರೀ. ಹ್ಮ್. ಮತ್ತೆ ಈ ಔಷಧಿಗಳು, ಅವು ಬೀಜ ಗೊಬ್ಬರ ಆಗ್ತಾರ್ರಿ, ಅವೆಲ್ಲ ಸಾಲದ ರೂಪದಲ್ಲೇ ತರ್ತೀರಿ? ಸಾಲದಲ್ಲೇ ತರ್ತೀರಿ. ಹ್ಮ್ ಹ್ಮ್ ಹ್ಮ್. ಈಗ 4 ಎಕರೆ ಸುಮಾರಾಗಿ ಮೆಕ್ಕೆಜೋಳ ಬೆಳೀತೀರಿ ಅಂತ ಇಟ್ಕೊಳ್ಳಿ, ಎಷ್ಟು ಇಳುವರಿ ಬರ್ತದೆ ಎಕರೆಗೆ? ಎಕರೆಗೆ ಇಳುವರಿ ಮಳೆ ಚಲೋ ಆದ್ರೆ ಬೇಸ್ ಇಳುವರಿ ಬರ್ತಾರೆ, ಮಳೆ ಚಲೋ ಆಗ್ಲಿಲ್ಲ ಅಂದ್ರೆ ಮತ್ತೆ ಇಳುವರಿ ಕಮ್ಮಿ ಆಗಿ ಬರ್ತಾರೆ. ಎಕರೆಗೆ 4-40. ಯಾವ್ರೇಜ್ ನಮಗೆ ಮಳೆ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಸರಾಸರಿ ಇಷ್ಟಿರ್ತದೆ ಅಂತ ಎಷ್ಟಿರ್ತದೆ? ಸರಾಸರಿ ಅಂದ್ರೆ ಈಗ 4 ಎಕರೆಗೆ ಅಷ್ಟೇ, ಒಂದು 40 ಪ್ಯಾಕೆಟ್ ಆಗ್ಬೇಕಾದ್ರೆ ಬರ್ಬೋದು. ಅಷ್ಟೇನಾ, 4 ಎಕರೆಗೆ? ಎಕರೆಗೆ 10 ಪ್ಯಾಕೆಟ್ ಆಗುತ್ತೆ ಮೆಕ್ಕೆಜೋಳ? ಎಕರೆಗೆ ಆಗ್ತಾರೆ ಪ್ಯಾಕೆಟಿಗೆ, ಒಂದು ಇದು ಮಿನಿಮಮ್ ಅಂದ್ರೆ ಒಂದು 10 ಪ್ಯಾಕೆಟ್ ಆಗುತ್ತೆ. ಎಕರೆಗೆ, 1 ಎಕರೆಗೆ 10 ಪ್ಯಾಕೆಟ್? 10 ರಿಂದ 11 ಆಗುತ್ತೆ. ಹ್ಞೂ ಹ್ಞೂ, 4 ಎಕರೆಗೂ 40 ಪ್ಯಾಕೆಟ್ ಆಗ್ತದೆ. ಕಡಿಮೆ ಆಗಲ್ವಾ ಇದು? ಕಡಿಮೆ ಆಗಲ್ರಿ, ಮಳೆ ಬಂದ್ರೆ ಇನ್ನೂ ಬೇಸ್ ಆಗ್ತಾವ್ರಿ. ಮಳೆ ಬಂದರೆ ಹೆಚ್ಚು? ಟೈಮ್ ಆದ್ರೆ ಹೆಚ್ಚಂದ್ರೆ ಎಷ್ಟು ಜಾಸ್ತಿ ಸಿಗ್ತದೆ? ಜಾಸ್ತಿ ಅಂದ್ರೆ 1 ಎಕರೆಗೆ 15 ಪ್ಯಾಕೆಟ್ ಆಗುತ್ತೆ. ಆಗುತ್ತೆ. ಹ್ಞೂ ಹ್ಞೂ. ನಿಮ್ಮ ಭಾಗದಲ್ಲಿ ಮಳೆಯ ಅಭಾವ ಯಾವಾಗಲೂ ಕಾಡ್ತಾ ಇರ್ತದ? ಹೇಗೆ ಯಾವಾಗಲೂ ಮಳೆ ಸಮಸ್ಯೆ ಇರ್ತದ? ಮಳೆ ಸಮಸ್ಯೆ ಇದೆ ರೀ, ಹ್ಞೂ ಹ್ಞೂ. ಯಾವಾಗಲಿ ಮಳೆ ಆಗೋದು ಕಮ್ಮಿ. ಇವಾಗ ಒಳ್ಳೆ ಪೀಕ್ ಬರೋ ಮುಂದೆ ಅವಾಗ ಮಳೆ ಕೈ ಕೊಟ್ಬಿಡ್ತಾರೆ. ಈ ಬಾರಿ ಮುಂಗಾರು ಹೇಗಾಗಿದೆ? ಮುಂಗಾರಿ ಆಗಿಲ್ಲರಿ ಈ ಬಾರಿ, ಮಳೆ ಆಗಿಲ್ಲ ನಿಮಗೆ? ಆಗಿಲ್ಲ. ಮತ್ತೆ ನಿಮ್ಮ ಕೃಷಿ ಸಿದ್ಧತೆಗಳು ನಡೆದಿದ್ದಾವ? ನಡೆದಿದ್ದಾರೆ. ಹಂಗೆ ಹ್ಞೂ ಹ್ಞೂ. ನಿಮಗೆ ನೀರಿನ ನೀರಾವರಿ ಇದೆ ಅಂತ ಹೇಳಿದ್ರಿ, ಬೋರ್ವೆಲ್ಲೋ ಅಥವಾ ಏನು? ಬೋರ್ವೆಲ್ ಅದಾವ್ರಿ. ಬೋರ್ ಹಾಕ್ಸ್ಕೊಂಡಿದ್ದೀರ? ಎಷ್ಟಿದ್ದಾವೆ? ಬೋರ್ವೆಲ್ ಎರಡು ಅದಾವ್ರಿ. ಎರಡಿದ್ದಾವೆ. ನಿಮ್ಮ 5 ಎಕರೆ ಭೂಮಿಗೆ ಸಾಕಾಗ್ತದಾ? ಸಾಕಾಗುತ್ತೆ, ಎರಡು ಅದಾವ್ರಿ, ಹ್ಞೂ ಎರಡು ಸಾಕಾಗಿ. ಹ್ಞೂ ಹ್ಞೂ ಹ್ಞೂ. ಈಗ ಮೆಕ್ಕೆಜೋಳ ಒಂದು ಮೇಜರ್ ಕಮರ್ಷಿಯಲ್ ಕ್ರಾಪ್, ಒಂದು ವಾಣಿಜ್ಯ ಬೆಳೆ ಅಂತ ಇಟ್ಕೊಳ್ಳಿ. ಅದಲ್ಲದೆ ಬೇರೆ ನಿಮ್ಮ ಮನೆಗೆ ಬೇಕಾಗುವಂತಹ ಯಾವ ಯಾವ ಬೆಳೆಗಳನ್ನು ಬೆಳ್ಕೊಳ್ತೀರಾ? ನಮ್ಮ ಮನೆಗೆ ಬೇಕಾದ ತರಕಾರಿನ ಹಾಕೊಂಡಿರ್ತೀರಿ. ಹ್ಞೂ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ಹಾಕೊಂಡಿರ್ತೀರಿ. ಜೋಳ, ಹ್ಞೂ, ಸಜ್ಜೆ, ಹ್ಞೂ, ತೊಗರಿ ಏನೋ ಬೆಳಿತೀರಿ. ಹ್ಞೂ. ಬೇಳೆ ಸಾರು ಮಾಡ್ಕೊಳಕ್ಕೆ ಬೇಳೆ ಬೇಕು, ತೊಗರಿ ಬೆಳಿತೀರಿ. ತೊಗರಿ ಬೆಳಿತೀರಿ. ರೊಟ್ಟಿ ಉಣ್ಣಕ್ಕೆ ಜೋಳ ಬೇಕು, ಜೋಳ ಬೆಳಿತೀರಿ. ಜೋಳ ಬೆಳಿತೀರಿ. ನವಣೆನ ಅನ್ನ ಉಣ್ಣೋದಕ್ಕೆ ಅಕ್ಕಿ ಬೇಕು. ಹ್ಞೂ. ಭತ್ತ ಬೆಳ್ಕೊಳ್ತೀರಿ, ಭತ್ತನೂ ಬೆಳಿತೀರಿ. ನೆವಣಿನೂ ಬೆಳಿತೀರಿ. ಬೆಳಿತೀರಿ. ಹ್ಞೂ. ಮತ್ತೆ ಅಷ್ಟೇ ರೀ, ತರಕಾರಿಗಳು ಬೇಕು. ತರಕಾರಿ ಬೇಕು. ಹ್ಞೂ. ಇಷ್ಟೆಲ್ಲ ನೀವು ಬೆಳಿತೀರಿ. ಹ್ಞೂ ರೀ. ಹ್ಞೂ ಹ್ಞೂ. ನೆವಣೆ ಇವತ್ತಿಗೂ ಸಹಿತ ನಿಮ್ಮ ಮನೇಲಿ ಊಟ ಮಾಡ್ತೀವಿ ನಿರಂತರವಾಗಿದೆ? ಹ್ಞೂ ರೀ. ಯಾರು ನೀವು ಜಾಸ್ತಿ ಊಟ ಮಾಡ್ತಿರೋ ಅಥವಾ ಮನೆಯಲ್ಲಿರೋ ಮಕ್ಕಳು ಅವ್ರಿಗೆಲ್ಲ ಅಭ್ಯಾಸ ಇದೆಯಾ? ಮನೆಗೆ ಮಾಡಿದ್ದು ಎಲ್ಲರೂ ಊಟ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ನವಣೆ ಊಟ ಇನ್ನೂ ಉಳ್ಕೊಂಡಿದೆ. ಹ್ಞೂ ರೀ. ಹ್ಞೂ ಹ್ಞೂ ಹ್ಞೂ. ಅಕ್ಕಿ ಕಡಿಮೆನಾ ನಿಮ್ಮಲ್ಲಿ ಬಳಸೋದು? ಅಕ್ಕಿ ಕಮ್ಮಿ ರೀ. ಹ್ಞೂ. ಈಗ ಜೋಳ ಮಾರಾಟಕ್ಕೂ ಆಗೋಷ್ಟು ಬೆಳಿತೀರಾ? ಜೋಳ ಮಾರಾಟ ಮಾಡೋಕ್ಕೂ ಕಮ್ಮಿ ರೀ ಬೆಳೆಯೋದು, ಮಾರಾಟಕ್ಕೆ ನಮಗೆ ಜಾಸ್ತಿ ತಗೊಳ್ತೀವಿ. ಮನೆ ಒಂದು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಕುಟುಂಬದಾಗೆ 4 ಜನ ಇದ್ದೀರಿ. 4 ಜನ ಇದ್ದೀರಿ. ಯಾರ್ಯಾರು? ನಮ್ಮಪ್ಪರು, ನಮ್ಮವರು, ನಮ್ಮ ತಮ್ಮರು. ಹ್ಞೂ ಹ್ಞೂ. ಈಗ ಕೃಷಿಯಲ್ಲಿ ತೊಡಕೊಂಡವರು ಎಷ್ಟು ಜನ ನೀವು? ಕೃಷಿಯಲ್ಲಿ ತೊಡಕೊಂಡವ್ರು 3 3. ನೀವು? ನಮ್ಮಪ್ಪರು, ನಮ್ಮವರು. ಹ್ಞೂ. ನಿಮ್ಮ ತಮ್ಮ? ನಮ್ಮ ತಮ್ಮವರು ಅವರು ಜಾಬ್ ಅದರಿ. ಜಾಬ್ ಇದೆ. ಏನು ಮಾಡ್ತಾರೆ ಕೆಲಸ ಅವರು? ಅವರು ಸರ್ವೆ ಡಿಪಾರ್ಟ್ಮೆಂಟ್. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಅವರು ಕೃಷಿ ಕಡೆಯನ್ನು ತಲೆ ಹಾಕಲ್ಲ? ಇಲ್ಲ. ಹಾಗಾಗಿ ಕೃಷಿ ಜವಾಬ್ದಾರಿ ನಿಮಗೆ ಜಾಸ್ತಿ ಇದೆ. ಕೃಷಿಯಲ್ಲಿ ಸಾವಯವ ಒಳಸುರಿಗಳು ಬಳಕೆ ಇದೆ, ಸಾಮಾನ್ಯವಾಗಿ ಕೆಲವರು ಮಾಡ್ತಾರೆ. ಈ ಸಾವಯವ ಕೃಷಿ ಪದ್ಧತಿ ಬಗ್ಗೆ ನಿಮ್ಗೆ ಏನಾದರೂ ತಿಳುವಳಿಕೆ ಇದೆಯಾ? ಅದನ್ನ ಏನಾದರೂ ಪ್ರಯೋಗ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರೆ ಹೇಗೆ? ಪ್ರಯತ್ನ ಮಾಡ್ತಾರೆ. ಹ್ಮ್. ಹಿಂಗೆ ನಮ್ಗೆ ತಿಳಿದಷ್ಟು ನಾವು ಸಾವಯವದ ಬಗ್ಗೆ ಎಲ್ಲಾದರೂ ಕೇಳೋದಾಗ್ಲಿ, ತಿಳ್ಕೊಳ್ಳೋಕೆ ತರಬೇತಿಗಳಲ್ಲಿ ಭಾಗವಹಿಸೋದಾಗ್ಲಿ. ಈಗ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ರೈತರೇ, ರೈತರ ಮಾತುಕತೆ ಅಂತ, ಅದಂತೆ ಇದಂತೆ ಅಂತೇಳಿ. ನೀವು ಅಲ್ಲಿ ಅಂತಲ್ಲೆಲ್ಲ ಹೋಗ್ತೀರಾ ಹೀಗೆ? ಹಾ ಹೋಗ್ತೀರಿ. ಹೋಗಿದ್ರ ಎಲ್ಲಾದ್ರೂ? ಹೋಗಿದ್ದೀರಿ. ಎಲ್ಲಿ ಹೋಗಿದ್ರಿ? ಸಾವಿವದ ಮಂಜುನಾಥ್ ಗುಂಪಿನ ಅವರು ಹೇಳಿದ್ದಾರೆ, ಹೋಗಿದ್ದೀರಿ. ಹ್ಮ್. ಅವರು ಸಾಕಷ್ಟು ಹೇಳ್ಕೊಟ್ಟು. ಏನೇನು ಅಲ್ಲಿ ನಿಮಗೆ ಮಾಹಿತಿ ಮಾಡ್ಕೊಡ್ತಾರೆ? ಮಾಹಿತಿ ಸಾವಿವ ಅದು ಗೊಬ್ಬರ ತಯಾರು ಮಾಡಕ್ ಹೇಳಿದ್ದಾರೆ. ಹ್ಮ್. ಅದಷ್ಟು ಮಾಡಿದ್ದೀರಿ? ಮಾಡಿದ್ರೆ ನೀವು ಸ್ವಲ್ಪ ದಿವಸ ಏನ್ ಮಾಡಿದ್ರಿ? ಒಂದು ದೋಣಿ ಕಟ್ಟಿದ್ರಿ. ಹ್ಮ್. ಅದ್ರೊಳಗೆ ಸಗಣಿ ಗೊಬ್ಬರ ಮತ್ತೆ ಹೊಲದಲ್ಲಿರೋ ವೇಸ್ಟ್ ನೆಲ ತುಂಬಿ ಹ್ಮ್ ಅದಕ್ಕೆ ನೀರ್ ಹಾಕಿ ಸಗಣಿ ಹಾಕಿ ಒಂದ್ ತುಸ್ ದಿನ ಕೊಳೆ ಬಿಟ್ಟು ಹ್ಮ್ ಆಮೇಲೆ ಕುಳ ಬಿಟ್ಟದ್ರಿ. ಎರೆಹುಳು ಗೊಬ್ಬರ ಮಾಡಿದ್ರಿ? ಬಂತ ಎರೆಹುಳು ಗೊಬ್ಬರ ನಿಮ್ಗೆ? ಬಂತರಿ. ಹ್ಮ್. ಬಂತರಿ ಒಳ್ಳೆ ಇವಾಗ ಬಿಟ್ಟಿದ್ದೀರಿ, ಮಾಡಿಲ್ಲ ಈಗ. ಅಂದ್ರೆ ಸಾವಯವ ಗೊಬ್ಬರ ಮಾಡೋದಕ್ಕೆ ತರಬೇತಿ ತಗೊಳ್ತೀರಿ? ಹ್ಮ್. ಅದು ನಿಮ್ಗೆ ಉಪಯೋಗ ಆಗ್ತದೆ ಅಂತ ಗೊತ್ತಾಗ್ತದೆ, ಆದ್ರೆ ನೀವು ಮಾಡಲ್ಲ ಮುಂದೆ? ಈಗ ಮಾಡಿಲ್ಲ ರೀ ಈಗ. ಅಲ್ಲ ಅದೇ ನಾನು ಹೇಳೋದು, ಒಂದ್ ಸ್ವಲ್ಪ ಹುಳ ಬಂದು ಇದು ಆಗತ್ತರಿ. ಏನಾಗ್ತದೆ? ಬೇರೆ ಬಂದು ಎರಿಬಿ ತಿಂದು ಕಡದಲ್ಲ. ಹ್ಮ್. ಹುಳಗಳು ಸತ್ತು ಹೋದ್ರಿ ಒಂದ್ ಸ್ವಲ್ಪ, ಹಂಗಾಗಿ ಬಿಟ್ಟೋದ್ರಿ. ಅದಕ್ಕೇನು ಸಮಸ್ಯೆ? ಏನು ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಪರಿಹಾರ ಮಾಡ್ಬೇಕಾಯ್ತರಿ, ನಾವು ಒಂದ್ ಸ್ವಲ್ಪ ಮಾಡ್ಲಿಲ್ಲ ರೀ. ಅವು ಸುತ್ತಲಿನ ಸ್ವಲ್ಪ ನೀರ್ ಬಿಟ್ಟು ಇದ್ರೆ ಹೋಗ್ತಿದ್ದಿಲ್ರಿ ಹುಳ. ಹ್ಮ್. ಹಂಗಾಗಿ ನಾವು ಬಿಟ್ಟಿಲ್ಲ. ನಿಮ್ಗೆ ಹೆಂಗೂ ದಣಿಯರ ಸಾಲ ಕೊಡ್ತಾರೆ, ಕೇಳಿಕೊಳ್ಳೆ ಗೊಬ್ಬರ ಕೊಡ್ತಾರೆ, ಎಣ್ಣೆ ಔಷಧಿ ಕೊಡ್ತಾರೆ. ಸಾಲ ಮಾಡಿ ತಂದು ಆರಾಮಾಗಿ ಸಾಲ ತೀರಿಸ್ಕೊಂತ ಇರ್ಬೋದಲ್ವಾ? ನಾವೇ ಗೊಬ್ಬರ ತಯಾರು ಮಾಡ್ಕೊಂಡು ನಾವೇ ಖರ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಅದು ಸಮಸ್ಯೆ ಆಗ್ತದೆ ಅಲ್ವಾ? ಆಗತ್ರಿ, ನಾವು ಮಾಡಿಲ್ರಿ ಅವನು. ಹಂಗಾಗಿ ಇಲ್ಲಿ ಅಲ್ಲಂಗಡಿ ಅಂದಿದ್ದು ಕಲಿ ಹೋಗಿಬಿಡು, ನಾವೇ ಮಾಡ್ಬೇಕ್ರಿ ಇನ್ನು. ಯಾಕೆ ಅಂತ ನೋಡಿ, ಈಗ ನಿಮಗೆ ಕೃಷಿಯಲ್ಲಿ ಸಂತೋಷ ಅನ್ನೋದು ಕಡಿಮೆ ಇಲ್ಲ ರೀ, ಐತ್ರಿ ಅಲ್ಲ. ಈಗ ನೋಡಿ, ಒಬ್ಬ ನಿಜವಾದ ಕೃಷಿಕ ಹೊಸ ಹೊಸದನ್ನು ಹುಡುಕ್ತಾನೆ. ಖರ್ಚು ಕಡಿಮೆ ಆಗೋದಕ್ಕೆ ಏನಾದರೂ ಮಾಡಬೇಕು, ನಾನು ಸಾಲ ಕಡಿಮೆ ಮಾಡ್ಕೊಳ್ಬೇಕು, ಗೊಬ್ಬರಗಳನ್ನು ಹೆಚ್ಚೆಚ್ಚು ತಂದು ಭೂಮಿನೂ ಹಾಳು ಮಾಡಬಾರ್ದು, ಔಷಧಿಗಳನ್ನು ಹೆಚ್ಚೆಚ್ಚು ಹಾಕಿ ಭೂಮಿನೂ ಕೆಡಿಸ್ಕೊಳ್ಬಾರ್ದು, ಭೂಮಿನೂ ಉಳಿಬೇಕು, ನಾನು ಒಳ್ಳೆ ಆಹಾರ ತಿನ್ನಬೇಕು ಅನ್ನುವಂಥ ಆಲೋಚನೆಗಳು ಒಬ್ಬ ಸೃಜನಶೀಲ ರೈತನಿಗಿರ್ತದೆ. ಆದರೆ ನೀವು ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ವಲ್ಲ? ಕೊಡ್ತಾರೆ, ಅದು ಕಮ್ಮಿ ಅನ್ಸೋಕ್ಕೂ ಕೊನೆ ಕೊಡ್ಬೇಕಂತ ಜಾಸ್ತಿ. ಹ್ಞೂ, ಸರಿ. ಈಗ ನೀವು ಕೃಷಿ ಇಲಾಖೆ ಇದೆ ಅಲ್ವಾ, ಈಗ ರೈತ ಸಂಪರ್ಕ ಕೇಂದ್ರ ಇರ್ತದೆ, ಆಮೇಲೆ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳು ಇರ್ತವೆ, ಅಲ್ಲೆಲ್ಲ ಒಡನಾಟ ಇಟ್ಕೊಂಡಿದ್ರೆ ನೀವು, ಅವೆಲ್ಲ ನಿಮಗಾಗಿ ಇರೋದಲ್ವಾ, ರೈತರಿಗೋಸ್ಕರ ಇದ್ದಾವೆ. ಅಲ್ಲಿಗೆ ಹೋಗೋದು ಬರೋದು, ಅವ್ರೇನು ಹೇಳ್ತಾರೆ ಕೇಳೋದು, ಇಂಥವೆಲ್ಲ ಮಾಡ್ತೀರಾ? ಮಾಡ್ತಾರೆ, ಕಮ್ಮಿ ರೀ, ಜಾಸ್ತಿ ಹೋಗಲ್ಲ. ಹೋಗಲ್ಲ ನೀವು? ಹ್ಞೂ, ಹೋಗ್ಬೇಕು. ಸರಿ, ಈಗ ನೀವು ತರಕಾರಿಗಳನ್ನೆಲ್ಲ ಬೆಳೀತಾರೆ ಅಂತ ಹೇಳಿದ್ರಿ, ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ತರಕಾರಿ ಬೆಳೆಯೋದು, ಮಾರಾಟ ಮಾಡೋದು, ಅದಕ್ಕೊಂದು ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಳ್ಳೋದು ಹೆಚ್ಚು ಇದೆ. ನೀವು ಏನಾದರೂ ಹೊರಗಡೆ ಮಾರ್ಕೆಟಿಗೆ ಕೊಡ್ತೀರಾ? ಮಾರ್ಕೆಟಿಗೆ ಕೊಡಲ್ರಿ ನಾವು. ಹ್ಞೂ, ಸುಮ್ಮನೆ ಸ್ವಲ್ಪ ಹಾಕಿರ್ತೀವಲ್ರಿ ನಾವೇ, ತಗೊಂಡು ನಿಮಗೆ ಎಷ್ಟು ಬೇಕು ಅಷ್ಟೇ ಅಷ್ಟೇ ಹಾಕೊಳ್ತೀರಿ? ಹಾಕೊಂಡು. ಏನು, ತಮ್ಮ ನೌಕರಿಯಲ್ಲಿದ್ದಾನೆ, ತಮ್ಮ ಕುಟುಂಬಕ್ಕೆ ಏನು ಬೇಕೋ ಅದು ನೋಡ್ಕೊಳ್ತಾನೆ, ಕೃಷಿಯಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಿಮ್ಮದು? ಹಂಗೇನಿಲ್ರಿ, ಮಾಡ್ತೀರಿ. ಅಲ್ಲ, ನಾನು ಹೇಳಿದೆ ಈಗ ನಿಮಗೆ 10 ಎಕರೆ ಭೂಮಿ ಇದೆ, ಆದರೆ ಉತ್ಸಾಹ ಕಡಿಮೆ ಇದೆ, ಹೌದಲ್ವಾ? 10 ಎಕರೆ ಇನ್ನು ನಾಳೆ ಎಲ್ಲಾದರೂ ಮಾರ್ಕೊಂಡ್ರೆ ಆಗ್ಬಿಡ್ತದಲ್ಲ ಅಂತ. ಹಂಗೇನಿಲ್ರಿ. ಹ್ಞೂ, ಈಗ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಏನಾದರೂ ಕೃಷಿಗೆ ಬೇಕಾಗುವಂಥ ಅನುದಾನಗಳನ್ನು ತಗೊಳ್ತಾ ಇದ್ದೀರಾ? ಚೆಕ್ ಡ್ಯಾಮು ಅಂತೆ, ಕೃಷಿ ಹೊಂಡ ಅಂತೆ, ಇಂಥವೆಲ್ಲ ಮಾಡುತ್ತಿದ್ದೀರಾ? ಇಲ್ಲ ರೀ, ಜಾಸ್ತಿ ಏನು ಮಾಡಿಲ್ಲ. ಏನು ಮಾಡಿಲ್ಲ ಜಾಸ್ತಿ? ಈಗ ಬರಗಾಲ ಇರುತ್ತೆ, ನಮ್ಮಲ್ಲಿ ಮಳೆ ಕಮ್ಮಿ ಇದೆ ಅಂತ ಹೇಳ್ತೀರಿ, ಆದರೂ ಒಂದು ಕೃಷಿ ಹೊಂಡ ಆಗಲಿ, ಕೃಷಿ ಬದುಗಳನ್ನಾಗಲಿ, ಇಂಥವೆಲ್ಲ ಮಾಡ್ಕೊಳ್ಳೋಕ್ಕೂ ಸಹಿತ ನೀವು ಮುಂದೆ ಮಾಡಿಲ್ಲ? ಮಾಡಿಲ್ಲ ರೀ. ಹ್ಞೂ, ದನಕರುಗಳು ಇದಾವ? ಅದ ರೀ, 2 ಎತ್ತದ. ಹ್ಞೂ, ಒಂದು ಆಕಳ ಇದೆ. 2 ಎತ್ತಿದೆ, 1 ಆಕಳ ಇದೆ. ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲೇ ಸಿಗ್ತದೆ ಹಾಗಾದ್ರೆ? ಹಾಂ, ತಿಪ್ಪೆ ಗೊಬ್ಬರ ನಮ್ಮದೇ. ಎಷ್ಟು ಸಿಗುತ್ತೆ ನಿಮಗೆ ವರ್ಷ ವರ್ಷ? ವರ್ಷ 2 ಗಾಡಿ ಸಿಗುತ್ತೆ ರೀ. 2 ಗಾಡಿ ಸಿಗುತ್ತೆ ನಿಮ್ಮ ಭೂಮಿಗೆ, ಸಾಕಾಗ್ತದ ಅದು? ಇನ್ನೂ ಸಾಲಿಂಗ್ ಬರ್ತದೆ ರೀ. ಮತ್ತೆ ಎಲ್ಲಾದ್ರೂ ತರ್ತೀರಾ? ತಗೊಂತೀವಿ ರೀ, ಬೇಕಂದ್ರೆ. ಎಲ್ಲಿ ತರ್ತೀರಿ? ಅಲ್ಲೇ ಕುರಿ ಗೊಬ್ಬರ ಸಿಗುತ್ತೆ ರೀ, ಅಲ್ಲೇ ಕುರಿ ಗೊಬ್ಬರ ತಗೊಂತೀವಿ. ಹ್ಞೂ ಹ್ಞೂ ಹ್ಞೂ, ಕುರಿ ಗೊಬ್ಬರ ಎಷ್ಟು ತರ್ತೀರಿ ನೀವು? ಕುರಿ ಗೊಬ್ಬರ ಅದು 2 ಗಾಡಿ ತಗೊಂತೀವಿ ರೀ. 2 ಗಾಡಿ ಸಾಕಾಗ್ತದೆ? 3 ಗಾಡಿ ತಗೊಂತೀವಿ. ಹ್ಞೂ ಹ್ಞೂ, ಯಾವ್ಯಾವ ಬೆಳೆಗಳಿಗೆ ಅದನ್ನೆಲ್ಲ ಹಾಕ್ತೀರಿ? ಮೆಕ್ಕೆಜೋಳಕ್ಕೆ ಹಾಕ್ತೀರಿ, ಹ್ಞೂ, ಸಜ್ಜೆಗೆ ಹಾಕ್ತೀವಿ, ನವಣೆಗೆ ಹಾಕ್ತೀವಿ. ಒಟ್ಟು ನೀರಾವರಿ ಭೂಮಿಗೆ ಅಷ್ಟೇ ಹಾಕ್ತೀರಾ ಅಥವಾ? ನೀರಾವರಿ ಭೂಮಿಗೆ ಹಾಕ್ತೀರಿ. ಹಾಕ್ತೀರಿ? ಹೊರ ಭೂಮಿಗೂ ಹಾಕ್ತೀರಿ. ಹೊರ ಭೂಮಿಗೂ ಬಳಸ್ತೀರಿ? ಅದು ಹೊರ ಭೂಮಿ ಇದೆ ಅಂತ ಹೇಳಿದ್ರೆ ಒಂದು 5 ಎಕರೆ, ಅಲ್ಲೇನು ಬೆಳಿತೀರಿ? ಅಲ್ಲಿ ಅಷ್ಟೇ ಸಜ್ಜೆ ಜಾಸ್ತಿ ಬೆಳಿತೀವಿ, ನವಣೆ ಹಾಕ್ತೀರಿ. ನವಣೆ ಹಾಕೊಳ್ತೀರಿ? ಅಲ್ಲಿ ನವಣೆ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತೀರಿ. ನವಣೆಗೆ ಏನು ಖರ್ಚಿಲ್ಲ? ಖರ್ಚಿಲ್ಲರಿ ನವಣೆ. ಎಷ್ಟು 1 ಎಕರೆ ಹಾಕೊಳ್ತೀರಿ ನವಣೆ? ಇದು ಒಂದು 3 ಎಕರೆ, 2 ಎಕರೆ ಅಂತ ಹಾಕಿ. 2 ಎಕರೆಯಲ್ಲಿ ಎಷ್ಟು ಬರ್ತದೆ ನವಣೆ, ಎಷ್ಟು ಸಿಗ್ತದೆ? ಬರ್ತಾರೆ, ಅದು ಒಂದು 25 ಪ್ಯಾಕೆಟ್, 20 ಪ್ಯಾಕೆಟ್. ಹಾಂ ಹಾಂ, ಅವನ ಅಕ್ಕಿ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀರಿ. ನವಣಕ್ಕಿವನ್ನು ಒಳ್ಳೆಯದು ನಿಮಗೆ. ಈಗಲೂ ನಿಮ್ಮ ಕೊಪ್ಪಳ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇರ್ತಾರೆ ರೈತರು, ನೀವು ಅದರಲ್ಲಿ ನವಣೆ ಬೆಳಿತೀರಿ. ನಿಮ್ಮ ಸುತ್ತಮುತ್ತಲು ಇನ್ನೂ ಬೇರೆ ಬೇರೆ ರೈತರು ಏನೇನು ಬೆಳೀತಾರೆ? ಬೆಳೀತಾರೆ ಆರ್ಕ, ಆರ್ಕ ಬೆಳೀತಾರೆ, ಬೆಳೀತಾರೆ. ಹ್ಞೂ ಹ್ಞೂ, ಊದ್ಲು ಬೆಳೀತಾರೆ. ಹ್ಞೂ ಹ್ಞೂ, ನವಣೆಯನ್ನು ಬೆಳೀತಾರೆ, ಬೆಳೀತಾರೆ. ಹ್ಞೂ ಹ್ಞೂ, ಮತ್ತೆ ಭತ್ತನೂ ಬೆಳೀತಾರೆ. ಭತ್ತ ಬೆಳೀತಾರೆ, ನವಣೆ ಬೆಳೀತಾರೆ, ಆರ್ಕ ಬೆಳೀತಾರೆ, ಊದ್ಲು ಬೆಳೀತಾರೆ. ರಾಗಿ ನಿಮ್ಮಲ್ಲಿ ಕಡಿಮೆ? ರಾಗಿ ಕಮ್ಮಿ ರೀ, ಬೆಳೆಯೋದಿಲ್ಲ ಹೆಚ್ಚಾಗಿ. ಬೆಳೀತಾರೆ ಎಲ್ಲೇ ಒಬ್ರು. ಈಗ ನವಣೆ ಬೆಳೆಯೋದಕ್ಕೆ ಅಥವಾ ಆರ್ಕ ಸಾಮೆ ಇಂಥವನ್ನು ಬೆಳೆಯೋದಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಧನ ಸಿಗುತ್ತೆ, ತಗೊಂಡಿದ್ರೆ ನೀವು ಅದನ್ನ? ತಗೊಂಡಿಲ್ರಿ. ತಗೊಂಡಿಲ್ಲ? ತಗೊಂಡಿಲ್ಲ. ಎಕರೆಗೆ ಇಷ್ಟ ಅಂತ ಸ್ವಲ್ಪ? ನಿಮ್ಮ ಸಿರಿಧಾನ್ಯ ಬೆಳೆಯೋದಕ್ಕಾಗಿನೇ ಕೆಲವು ಯೋಜನೆಗಳಿದ್ದಾವೆ ಕೃಷಿ ಇಲಾಖೆಯಲ್ಲಿ, ನೀವು ಪಡ್ಕೊಳ್ಳೋಕ್ಕೆ ಸರ್ಕಾರ ಅನುದಾನ ಕೊಡ್ತದೆ, ಅದನ್ನು ಬಳಕೆ ಮಾಡ್ಕೊಂಡಿಲ್ಲ ನೀವು? ಬಳಕೆ ಮಾಡ್ಕೊಂಡಿಲ್ರಿ. ಈಗ ನಿಮ್ಮ ಭೂಮಿ ಯಾರ ಹೆಸರಲ್ಲಿದೆ? ಅನುದಾನಗಳು ಏನಾದರೂ ಬಂದರೆ ನಿಮಗೆ ತಾಂತ್ರಿಕ ತೊಂದರೆಗಳು ಇದಾವ ಹೇಗೆ? ಇಲ್ಲ ರೀ, ನಮ್ಮಪ್ಪರ ಹೆಸರಲ್ಲೇ ಇದಾವ ರೀ. ಏನಾದರೂ ಬಂದರೂ ಬರ್ತದೆ? ಬರ್ತದೆ ಅನುದಾನ, ಬರ್ತದೆ. ಯಾವ್ಯಾವ್ದು ಅನುದಾನ ಬಂದಿದೆ ಈಗ? ಯಾವುದು ಅಂದರೆ ಬರ್ತಾರೆ ರೀ, ಬೆಳೆ ನಾಶಕ ಬೆಳೆ ಇದು ಬರ್ತಾರೆ, ಬೆಳೆ ಇದು ಎಲ್ಲ ಬರ್ತಾವ್ರಿ. ವಿಮೆ ಮಾಡಿಸ್ತೀರಾ ನೀವು? ಮಾಡಿಸ್ತಾರೆ, ಬೆಳೆ ವಿಮೆ ಪ್ರತಿ ವರ್ಷ ಮಾಡಿಸ್ತೀರಿ? ಮಾಡಿಸ್ತಾರೆ. ಬಂದಿದೆಯಾ ನಿಮಗೆ ಅದು? ಬಂದದ ರೀ. ಯಾವ ಬೆಳೆಗೆ ವಿಮೆ ತಗೊಂಡ್ರಿ ನೀವು? ಸಜ್ಜೆಗೆ ನವಣಿಗೆ ತಗೊಂಡಿದ್ರಿ. ಬರ್ತದ? ಬರ್ತದೆ. ಹ್ಞೂ ಹ್ಞೂ ಹ್ಞೂ, ಒಳ್ಳೆಯದು ಶರಣಪ್ಪರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಕೃಷಿ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಆದರೆ ಇನ್ನೂ ಹೆಚ್ಚು ನೀವು ನಿಮ್ಮ ಮಾತುಗಳನ್ನು ಕೇಳಿದರೆ ಸಾವಯವ ಕೃಷಿ ಬಗ್ಗೆ ಆಸಕ್ತಿ ತೋರಿಸ್ಬೋದು, ಕೃಷಿ ಇಲಾಖೆಯಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಅದನ್ನು ತಿಳ್ಕೊಳ್ಬೋದು, ಆಮೇಲೆ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯಲ್ಲಿ ಕೃಷಿ ವಿಜ್ಞಾನ ಕಾಲೇಜು ಇದೆ, KVK ಕೇಂದ್ರಗಳಿದ್ದಾವೆ, ಮತ್ತು ಕೊಪ್ಪಳದಲ್ಲಿನೇ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳಿದ್ದಾವೆ, ಇವುಗಳ ಒಡನಾಟ ನಿಮಗೆ ಕಡಿಮೆ ಇದೆ. ಇವುಗಳನ್ನು ಸಹಿತ ಬೆಳೆಸ್ಕೊಂಡ್ರೆ ಅಲ್ಲಿ ಸಿಗುವಂಥ ಜ್ಞಾನವನ್ನೆಲ್ಲ ಪಡೆದುಕೊಂಡು ಇಲಾಖೆಯ ಅನುದಾನಗಳು ಸಹಾಯ ಏನೇನು ಸಿಗ್ತದೆ ಅವನ್ನೆಲ್ಲ ತೊಗೊಂಡ್ರೆ ಕೃಷಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಬಹುದು ಮತ್ತು ಸ್ವಾವಲಂಬಿ ಕೃಷಿಕನಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ನಿಸುತ್ತೆ. ಇವನ್ನೆಲ್ಲವನ್ನು ಮುಂದಿನ ದಿನಗಳಲ್ಲಿ ನೀವು ಪಡ್ಕೊಳ್ತೀರಂತ ಆಶಿಸ್ತಾ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಕೃಷಿ ಅನುಭವ ಕುರಿತು ಶರಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಈಗ ಕೃಷಿ ಗೀತೆಗಳು. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ. ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ, ಸುರಿಬುದು ನೋಟಿನ ಪೆಂಡಿ ಪೆಂಡಿ. ಮುಡಿದರೆ ಮಲ್ಲಿಗೆಯ ದಂಡಿ, ಸೆಳೆಬುದು ಘಮ ಘಮ ತುಂಬೆ ತುಂಬೆ ಮುಡಿದರೆ ಮಲ್ಲಿಗೆಯ ದಂಡೆ ಸೆಳೆಬುದು ಘಮ ಘಮ ತುಂಬೆ ತುಂಬೆ ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಬಿತ್ತನೆಯಾದ 45 ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಒಂದು ಪ್ರಕಟಣೆ.